ಮಕ್ಕಳ ಶ್ರೇಯಸ್ಸು ಹಾಗೂ ಅಭಿವೃದ್ಧಿಯಲ್ಲಿ ತಾಯಿಯಷ್ಟೇ ಹಿರಿದಾದ ಪಾತ್ರ ವಹಿಸುವವನು ತಂದೆ. ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿರೆ. ಅಮ್ಮ ಎಂದರೆ ಭೂಮಿ, ಅಪ್ಪ ಎಂದರೆ ಆಕಾಶ. ಇದು ಬಲ್ಲವರ ಮಾತು. ಪ್ರೀತಿ ಮಮತೆ ಕರುಣೆ ಮರುಕ ಕಂಡ ನಿನ್ನ ಕಣ್ಣಲ್ಲಿ. ಕುಟುಂಬ ಪ್ರೇಮ ಬೇಕೇ? ತಂದೆ ತಾಯಿಯನ್ನು ಪ್ರೀತಿಸಿ ಅವರ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಸರೆಯಾಗಿರಿ. ರೆಕ್ಕೆಯ ಕುದುರೆಯಿರಿ, ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನನ್ನ ಅಪ್ಪಯ್ಯ. ತನ್ನ ಮಕ್ಕಳಿಗಾಗಿ ಅಪ್ಪ ಮಾಡಬಹುದಾದ ಅತ್ಯುತ್ತಮ ಕೆಲಸವೆಂದರೆ ಆ ಮಕ್ಕಳ ತಾಯಿ ನೆಮ್ಮದಿಯಿಂದ ಬದುಕುವಂತೆ ನೋಡಿಕೊಳ್ಳುವುದು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ರೈತ ಮಿತ್ರರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತದ ಬೆಳೆಗೆ ಬರುವ ಕಣೆಹುಳು ಬಾಧೆ ಮತ್ತು ನಿಯಂತ್ರಣ ಈ ಕುರಿತಾಗಿ ಕೀಟಶಾಸ್ತ್ರ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸುಜಯ್ ಹುರುಳಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಭತ್ತದಲ್ಲಿ ಕಣೆ ಹುಳುವಿನ ಬಾಧೆ ಮತ್ತು ಅದರ ಲಕ್ಷಣಗಳು ಮತ್ತು ನಿರ್ವಹಣೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಏನೆಲ್ಲ ಮಾಡಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಗಂಗಾವತಿಯ ಕೃಷಿ ಸಂಶೋಧನಾ ಕೇಂದ್ರದ ಅಖಿಲ ಭಾರತ ಸಂಯೋಜಿತ ಭತ್ತ ಅಭಿವೃದ್ಧಿ ಯೋಜನೆ ವಿಭಾಗದ ಕೀಟಶಾಸ್ತ್ರ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುಜಯ್ ಹುರಳಿ ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಸರ್, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು ಸರ್. ಬಹಳ ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಆಗಿರ್ಬೋದು ಮತ್ತು ಗಂಗಾವತಿಯಿಂದ ರಾಯಚೂರವರೆಗೂ ಭತ್ತದ ಕಣಜ ಅಂತೇಳಿನೆ ಹೆಸರುವಾಸಿಯಾಗಿದೆ. ಈ ನಿಟ್ಟಿನೊಳಗಡೆಗೆ ಭತ್ತಕ್ಕೂ ಸಹಿತ ಸಾಕಷ್ಟು ಕೀಟಬಾಧೆಗಳು, ರೋಗ ಬಾಧೆಗಳು ಇರ್ತವೆ. ಅದರಲ್ಲೂ ವಿಶೇಷವಾಗಿ ಕಣೆ ಹುಳುವಿನ ಬಾಧೆ ಇದೆ ಅಂತಕ್ಕಂಥದ್ದು. ಇದು ಮುಂಗಾರು ಭತ್ತದಲ್ಲಿ ಈ ಕಣೆ ಹುಳುವಿನ ಬಾಧೆ ಹೇಗಿರ್ತದೆ, ಈ ಕಣೆ ಹುಳು ಅಂದ್ರೆ ಏನೋ, ಅದು ಹೇಗಿರ್ತದೆ, ಈ ಬಗ್ಗೆ ಒಂದಿಷ್ಟು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಸುಜಯ ಹುರುಳಿ ಅಂತೇಳಿ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಧೀನದಲ್ಲಿ ಬರ್ತಕ್ಕಂತ ಈ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿಯಲ್ಲಿ ನಾನು ಕಳೆದ 1-4 ವರ್ಷಗಳಿಂದ ಕೀಟ ತಜ್ಞನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಏನಂತಂದ್ರೆ ಈ ಭತ್ತದಲ್ಲಿ, ಅದರಲ್ಲೂ ಮುಂಗಾರು ಭತ್ತದಲ್ಲಿ ಈ ಕಣೆ ಹುಳದ ಬಾಧೆ

ಭಾರತ ಸರ್ಕಾರದ ಆಶಯ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಗೂ ಒಂದೊಂದು ಕೆವಿಕೆಗಳಿರ್ತಕ್ಕಂಥದ್ದು, ಎಲ್ಲಿ ಜಿಲ್ಲೆಗಳು ದೊಡ್ಡದಿದೆಯೋ ಅಲ್ಲಿ ಎರಡು ಕೆವಿಕೆಗಳನ್ನು ಸಹ ಇರೋದನ್ನ ನಾವು ನೋಡ್ತೇವೆ. ಸದ್ಯ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಸೇರಿದಂತೆ ನಮ್ಮ ಬಳ್ಳಾರಿ ತಾಲೂಕಿನ ಹಗರಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳೇನಿದೆ, ಇವುಗಳ ಒಂದು ಸಂಪೂರ್ಣ ಜವಾಬ್ದಾರಿ ಅಂದ್ರೆ ಇವುಗಳ ಹಣಕಾಸಿನ ಜವಾಬ್ದಾರಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸತಕ್ಕಂತ ಐಸಿಎಆರ್ನದು, ಭಾರತೀಯ ಕೃಷಿ ವಿಜ್ಞಾನ ಪರಿಷತ್ತಿನದು. ಬೇರೆ ಬೇರೆ ಜಿಲ್ಲೆಗಳಿಗೆ ಅನ್ವಯಿಸುವಂತೆ 33 ಕೆವಿಕೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದಾವೆ. ಕೇರಳ, ಲಕ್ಷದ್ವೀಪ ಮತ್ತು ಕರ್ನಾಟಕದ ಒಟ್ಟು 48 ಕೆವಿಕೆಗಳ ಮೇಲುಸ್ತುವಾರಿಯನ್ನ ಬೆಂಗಳೂರಿನಲ್ಲಿರ್ತಕ್ಕಂತಹ ICAR ನ ಒಂದು ಸಂಸ್ಥೆ ಅಟಾರಿ ಅಂತ ಹೇಳಿ, ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಅಪ್ಲಿಕೇಶನ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೃಷಿ ತಾಂತ್ರಿಕತೆಗಳ ಅನ್ವಯಿಕ ಮತ್ತು ಸಂಶೋಧನಾ ಸಂಸ್ಥೆ ನಮ್ಮ ಕೆವಿಕೆಗಳ ಮೇಲುಸ್ತುವಾರವನ್ನು ನೋಡ್ತದೆ. ಕೆವಿಕೆಗಳನ್ನ ಜಿಲ್ಲೆಯ ಕೃಷಿ ಜ್ಞಾನ ಕೇಂದ್ರಗಳನ್ನಾಗಿ ಗುರುತಿಸಲಾಗುತ್ತೆ. ನೂತನ ಕೃಷಿ ತಾಂತ್ರಿಕತೆಗಳ ಬಗ್ಗೆ ರೈತ, ರೈತ ಮಹಿಳೆಯರಿಗೆ, ಗ್ರಾಮೀಣ ಯುವಕರಿಗೆ, ಅಭಿವೃದ್ಧಿ ಇಲಾಖೆಗಳ ಕೃಷಿ ವಿಸ್ತರಣಾ ಕಾರ್ಯಕರ್ತರಿಗೆ ಕೆವಿಕೆಯಿಂದ ವಿವಿಧ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಹಾಗೇನೆ ಕೃಷಿ ಹೊಸ ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯ ಮಾಡುವ ದೃಷ್ಟಿಯಿಂದ ಅನೇಕ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಸಹ ರೈತರ ಹೊಲಗಳಲ್ಲೇನೆ ಕೆವಿಕೆ ಕೈಗೊಳ್ಳುತ್ತೆ. ದೇಶದ ವಿವಿಧ ಕೃಷಿ ಸಂಶೋಧನಾ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಸಂಶೋಧನೆಗಳನ್ನ ಸ್ಥಳೀಯ ಕೃಷಿ ಬೇಡಿಕೆಗಳಿಗೆ ಅನುಗುಣವಾಗಿ ಅಳವಡಿಸಿಕೊಳ್ಳಲು ಸಹ ಕೆವಿಕೆ ರೈತ ಕ್ಷೇತ್ರ ಪ್ರಯೋಗಗಳನ್ನು ಕೈಗೊಳ್ಳುತ್ತೆ. ಆ ರೈತ ಕ್ಷೇತ್ರ ಪ್ರಯೋಗಗಳಿಂದ ಬಂದಂತಹ ಯಶಸ್ವಿ ಮಾದರಿಗಳನ್ನ ಮತ್ತೆ ಪ್ರಾತ್ಯಕ್ಷಿಕೆಯ ಮೂಲಕ ರೈತ ಸಮುದಾಯಕ್ಕೆ ತಲುಪಿಸತಕ್ಕಂತಹ ಕೆಲಸವನ್ನ ಕೆವಿಕೆಗಳು ಮಾಡ್ತವೆ. ಕೃಷಿಯನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಒಂದು ಜಿಲ್ಲೆಯಲ್ಲಿ ಬೆಳೆಸುವ ಒಂದು ಗುರುತರವಾದಂತಹ ಜವಾಬ್ದಾರಿ ಕೆವಿಕೆಗಳದ್ದು. ಈ ದೃಷ್ಟಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಕೆವಿಕೆ ಶ್ರಮಿಸುತ್ತೆ. ರೈತಕೇಂದ್ರಿತ ಕೃಷಿ ಬೆಳವಣಿಗೆಗೋಸ್ಕರ ಕೆವಿಕೆ ತನ್ನ ಧ್ಯೇಯವಾಗಿ ಮಾಡಿಕೊಂಡು ಕೆಲಸ ನಿರ್ವಹಿಸ್ತಾ ಇದೆ. ಬಳ್ಳಾರಿಯಲ್ಲಿರ್ತಕ್ಕಂತಹ ಕೆವಿಕೆ ಏನಿದೆ ಹಗರಿಯಲ್ಲಿ, ಅಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರ ಜೊತೆಯಲ್ಲಿ 6 ವಿವಿಧ ವಿಷಯಗಳ ವಿಷಯ ತಜ್ಞರು ಕೆಲಸ ನಿರ್ವಹಿಸ್ತಾರೆ. ಈಗ ನಾನು ಪಶು ವಿಜ್ಞಾನಿ, ಮಣ್ಣು ವಿಜ್ಞಾನಿಗಳಿದ್ದಾರೆ, ಸಸ್ಯರೋಗ ಶಾಸ್ತ್ರಜ್ಞರಿದ್ದಾರೆ, ಕೃಷಿ ಕಿಟ್ ತಜ್ಞರಿದ್ದಾರೆ, ಹಾಗೇನೆ ಗೃಹ ವಿಜ್ಞಾನಿಗಳಿದ್ದಾರೆ, ತೋಟಗಾರಿಕಾ ತಜ್ಞರಿದ್ದಾರೆ, ಒಟ್ಟು 16 ಜನ ಸಿಬ್ಬಂದಿ ಇರತಕ್ಕಂತಹ ಕೆವಿಕೆಯಲ್ಲಿ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ವಿವಿಧ ಇತರೆ ಚಟುವಟಿಕೆಗಳ ಬಗ್ಗೆ ಎಲ್ಲ ತಜ್ಞರಿರ್ತಾರೆ. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳಿಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕಂತ ಹೇಳಿದ್ರೆ ರೈತರು ನೇರವಾಗಿ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡೋದು ಬಹಳ ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದುವರೆಗೂ ರಮೇಶ್ ಬೇಕೆ ಅವರಿಂದ ಸಲಹೆಗಳನ್ನು ಕೇಳಿದಿರಿ. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಹಾಕಬೇಕು ಸರಿಯಾದ ಹೆಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು.